ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ ಅರ್ಹ ಯೋಜನಾ ವೆಚ್ಚದ ಶೇಕಡಾ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ ಶೇಕಡಾ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ ಯೋಜನಾ ವೆಚ್ಚದ ಶೇಕಡಾ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಯಾಕೋ 2 ದಿನದಿಂದ ಮೈಕೈ ನೋವು, ಸ್ವಲ್ಪ ನೆಗಡಿ ಜ್ವರನು ಇದ್ದಂಗಿದೆ, ಇದಕ್ಕೇನಾದ್ರೂ ಮಾತ್ರೆ ಕೊಡ್ರಿ. ಇದೆಲ್ಲ ಕೋವಿಡ್ ಲಕ್ಷಣದಾಗಿದೆ, ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ, ಕೋವಿಡ್ ಟೆಸ್ಟ್ ಮಾಡಿಸಿ. ನೀವ್ ಯಾಕ್ರಿ ಎದುರಿಸ್ತೀರಾ, ಇದೆಲ್ಲ 1-2 ದಿನ ಇದ್ದೋಗುತ್ತೆ ಬಿಡಿ. ನಿಮ್ಗೇನು ಆಗದೆ ಇರ್ಬೋದು, ಆದ್ರೆ ನಿಮ್ ಸುತ್ತಮುತ್ತ ಇರುವಂತಹ ಮಕ್ಕಳು ವಯಸ್ಸಾದವ್ರ ಬಗ್ಗೆನೂ ಸ್ವಲ್ಪ ಕಾಳಜಿ ಇರಬೇಕು. ಕೋವಿಡ್ ನ ಯಾವುದೇ ಲಕ್ಷಣ ಇದ್ದರೂ ಸ್ವಯಂ ಚಿಕಿತ್ಸೆ ಮಾಡದಿರಿ. ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಜಾಗೃತಿಯಿಂದಿರಿ. ಮಾಸ್ಕ್ ಧರಿಸಿ, ಅಂತರ ಕಾಪಾಡಿ, ಸ್ವಚ್ಛತೆ ಪಾಲಿಸಿ, ಲಸಿಕೆ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್. ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಾ ಇರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕ್ ಹೋಗಿ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ, ವಿಮಾ ಪರಿಹಾರ ಹಣ ಬಂದೇ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಇನ್ನೀಗ ಕುಂಬಳ ಜಾತಿಯ ತರಕಾರಿ ಬೆಳೆಗಳ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಜಿ ಹನುಮಂತರಾಯ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಹನುಮಂತರಾಯ ಅವರೇ. ನಮಸ್ಕಾರ ಸರ್. ನಮ್ಮ ವಿವಿಧ ತರಕಾರಿ ಬೆಳೆಗಳಲ್ಲಿ ಈ ಕುಂಬಳ ಜಾತಿಯ ತರಕಾರಿ ಬೆಳೆಗಳು ಕೂಡ ಬಹಳ ಮುಖ್ಯವಾದಂಥವು. ನಾವು ಇವುಗಳ ಬೇಸಾಯ ಮತ್ತು ಬಳಕೆಯನ್ನು ವರ್ಷವಿಡೀ ನೋಡ್ತಾ ಇರ್ತೀವಿ. ತಾವಿವತ್ತು ಕೆಲವೊಂದು ಮುಖ್ಯ ಕುಂಬಳ ಜಾತಿಯ ತರಕಾರಿ ಬೆಳೆಗಳ ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡಬೇಕು. ಈ ಒಂದು ಕುಂಬಳ ಜಾತಿಯ ತರಕಾರಿಗಳಲ್ಲಿ ಯಾವ್ಯಾವ ಬರ್ತವೆ ಅಂತೀರಿ? ಪ್ರಮುಖವಾಗಿ ಕುಂಬಳ ಜಾತಿ ತರಕಾರಿ ಬೆಳೆಗಳಂತ ಹೇಳಿದ್ರೆ ಹೀರೆಕಾಯಿ ಮತ್ತು ಹಾಗಲಕಾಯಿ, ತುಪ್ಪದ ಹೀರೆಕಾಯಿ ಅಂತಾರೆ, ಆಮೇಲೆ ಕುಂಬಳಕಾಯಿ, ಅದೇ ರೀತಿ ಹಾಗಲಕಾಯಿ, ಈ ರೀತಿ ಅನೇಕ ತರಕಾರಿ ಬೆಳೆಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ನಾವು ಹೀರೆಕಾಯಿ ಮತ್ತು ಹಾಗಲಕಾಯಿ ಮತ್ತು ಕುಂಬಳಕಾಯಿ, ಅದೇ ರೀತಿಯಾಗಿ ಇನ್ನಿತರೆ ತೊಂಡೆಕಾಯಿನೂ ಸಹ ಈ ಒಂದು ಕುಂಬಳ ಜಾತಿಗೆ ಬರ್ತಕ್ಕಂಥ ತರಕಾರಿ ಬೆಳೆ. ಈ ಒಂದು ಸೌತೆಕಾಯಿನೂ ಸಹ ಈ ಒಂದು ಕುಂಬಳ ಜಾತಿಗೆ ಬರ್ತಕ್ಕಂಥದ್ದು. ಇದನ್ನು ಹೆಚ್ಚಿನ ರೀತಿಯಲ್ಲಿ ಒಂದು ಬೇಸಿಗೆಯಲ್ಲಿ ಬೆಳೆಯೋದ್ರಿಂದ ಇದನ್ನು ಸಹ ನಮ್ಮ ಕುಂಬಳ ಜಾತಿಗೆ ಬರ್ತಕ್ಕಂಥದ್ದು. ಈಗ ಪ್ರಾರಂಭದಲ್ಲಿ ತಾವು ಈ ಹೀರೆಕಾಯಿ ಅಂತ ಹೇಳಿದ್ರಿ. ಹೌದು ಸರ್. ಈ ಹೀರೆಕಾಯಿನಲ್ಲಿರುವಂಥ ಸುಧಾರಿತ ತಳಿಗಳು ಯಾವ್ಯಾವು ಅಂತೀರಿ? ಈಗ ಪ್ರಮುಖವಾಗಿ ಈ ಒಂದು ಹೀರೆಕಾಯಿನಲ್ಲಿರ್ತಕ್ಕಂಥ ಸುಧಾರಿತ ಬೆಳೆಗಳಂತ ತಳಿಗಳಂತ ಹೇಳಿದ್ರೆ, ನಮ್ಮ ಏನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಬಿಡುಗಡೆ ಮಾಡಿರ್ತಕ್ಕಂಥ ಕೆಲವು ತರಕಾರಿ ಸುಧಾರಿತ ತಳಿಗಳಂತ ಹೇಳಿದ್ರೆ, ಅರ್ಕ ಸುಜಾತ್ ಅಂತ ಇದೆ ಮತ್ತು ಅರ್ಕ ಸುಮಿತ್ ಅಂತ ಇದೆ. ಇವೆರಡೂ ಸಹ ಭಾಳ ಅಧಿಕ ಇಳುವರಿ ನೀಡತಕ್ಕಂಥ ತಳಿಗಳು. ಇನ್ನಿತರೆ ಬೇರೆ ಬೇರೆ ಸಂಸ್ಥೆಯಿಂದ ಬಿಡುಗಡೆಯಾದ ತಳಿಗಳಂತ ಹೇಳಿದ್ರೆ, ಸ್ವರ್ಣ ಮಂಜರಿ ಮತ್ತು ಸ್ವರ್ಣ ಉಪಹಾರ್ ಮತ್ತು ಕೋವನ್, ಅದೇ ಕೊಯಂಬತ್ತೂರು 1 ಮತ್ತು PKM 1. ಕೃಷಿ ಅನುಸಂಧಾನ ಸಂಸ್ಥೆಯಿಂದನೂ ಸಹ ಅಲ್ಲಿಂದನೂ ಸಹ ಬಿಡುಗಡೆ ಮಾಡ್ತಕ್ಕಂಥ ತಳಿಗಳಂತ ಹೇಳಿದ್ರೆ, ಪೂಸಾ ನಸ್ದಾರ್, ಪಂಜಾಬ್ ಸದಾಬಹಾರ್ ಮತ್ತು ದೀಪ್ತಿ, ಈ ರೀತಿ ಅನೇಕ ತಳಿಗಳನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ಮ ಖಾಸಗಿ ಕಂಪನಿಯವರು ಸಹ ತಳಿಗಳನ್ನು ಮತ್ತು ಹೈಬ್ರಿಡ್ ತಳಿಗಳನ್ನು ಸಹ ಬಿಡುಗಡೆ ಮಾಡ್ತಕ್ಕಂಥದ್ದು. ನಾಮದಾರಿ ಅವರು ಈ ಒಂದು NS 3 ಅಂತ ಇದೆ, ಆಮೇಲೆ NS 4441 ಮತ್ತು NS 4744 ಮತ್ತು NS 471, ಈ ರೀತಿ ತಳಿಗಳನ್ನು ಮಾಡಿದ್ದಾರೆ. ಇದರೆ ಕಂಪ್ನಿಗಳಲ್ಲಿ ಹೇಳೋದಾದರೆ, ತಳಿಗಳು ಹೇಳೋದಾದರೆ, ಕಾವೇರಿ ಅಂತ ಇದೆ, ಮಲ್ಲಿಕಾ ಅಂತ ಇದೆ, ಮತ್ತು ಈಸ್ಟ್ ವೆಸ್ಟ್ ಅವರು ಸಹ ಇತ್ತೀಚಿನ ಬಹಳ ಪ್ರಚಲಿತವಾದ ಒಂದು ತಳಿ ಅಂತ ಹೇಳಿದ್ರೆ, ಈಸ್ಟ್ ವೆಸ್ಟ್ ಕಂಪನಿಯಿಂದ ಮಾಡಿರ್ತಕ್ಕಂಥದ್ದು ನಾಗ ಅಂತ ಹೇಳ್ಬಿಟ್ಟು, ಅದನ್ನು ಸಹ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆಯಲಾಗ್ತದೆ. ಸುರೇಖ ಅಂತ ಇದೆ. ಈ ರೀತಿ ಅನೇಕ ತಳಿಗಳನ್ನು ಸಹ, ಹೈಬ್ರಿಡ್ ತಳಿಗಳನ್ನು ಸಹ ಈಗ ಪ್ರಚಲಿತ ರೈತರು ಬೇಸಾಯ ಮಾಡ್ತಾ ಇದ್ದಾರೆ. ಇನ್ನು ಈ ಹಾಗಲಕಾಯಲ್ಲಿ ಇರುವಂಥ ತಳಿಗಳು ಯಾವ್ಯಾವು ಅಂತೇಳಿ? ಈಗ ಹಾಗಲಕಾಯಿಗೆ ಹೇಳೋದಾದ್ರೆ, ಮತ್ತೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಬಿಡುಗಡೆ ಮಾಡ್ತಕ್ಕಂಥದ್ದು ಅರ್ಕ ಹರಿತ್ ಅಂತ ಹೇಳ್ಬಿಟ್ಟು, ಮತ್ತೆ ಈ ಕೊಯಂಬತ್ತೂರಿಂದ ಬಂದಿರ್ತಕ್ಕಂಥ ಒಂದು ತಳಿ ಕೊಯಂಬತ್ತೂರು ಲಾಂಗ್ ಉದ್ದ ಅಂತ ಹೇಳ್ಬಿಟ್ಟು ಒಂದು ಇದಿದೆ. ಅದ್ರ ಜೊತೆಗೆ ಈ ಒಂದು ಖಾಸಗಿ ಕಂಪ್ನಿಯವರು ಸಹ, ನಾಮದಾರಿಯವರು ಇರ್ಬೋದು, ಈಸ್ಟ್ ವೆಸ್ಟ್ ಕಂಪ್ನಿಯವ್ರು ಇರ್ಬೋದು, ಇನ್ನಿತರ ಎಲ್ಲ ಖಾಸಗಿ ಕಂಪ್ನಿಯವರು, ರಾಶಿ ಸೀಡ್ಸ್ನವ್ರು ಇರ್ಬೋದು, ಈ ರೀತಿ ಅನೇಕ ಕಂಪ್ನಿಗಳಲ್ಲಿ ಅವ್ರದೇ ಆದಂಥ ಹೆಸರಿನಲ್ಲಿ ಹೈಬ್ರಿಡ್ ತಳಿಗಳನ್ನು ಸಹ, ಅಧಿಕ ಇಳುವರಿ ನೀಡ್ತಕ್ಕಂಥ ಹೈಬ್ರಿಡ್ ತಳಿಗಳನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಇನ್ನು ಈ ಸೋರೆಕಾಯಿಗೆ ಬಂದರೆ, ಈ ಸೋರೆಕಾಯಿಯಲ್ಲಿರುವಂಥ ತಳಿಗಳು ಯಾವ್ಯಾವು ಅಂತೀರಿ? ಸೋರೆಕಾಯಿನಲ್ಲಿ ಪ್ರಮುಖವಾಗಿ ಮತ್ತೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಸ್ಥೆಯಿಂದ ಅರ್ಕ ಬಾಹರ್ ಅಂತ ಒಂದಿದೆ, ಆಮೇಲೆ ಪೂಸಾ ಸಮ್ಮರ್ ಅಂತ ಒಂದಿದೆ, ಪೂಸಾ ಸಮ್ಮರ್ ಪ್ರಾಲಿಫಿಕ್ ಲಾಂಗ್ ಅಂತ ಉದ್ದ ಅಂತ ಒಂದಿದೆ, ಮತ್ತೆ ಪೂಸಾ ಹೈಬ್ರಿಡ್ ಮೂರು ಅಂತ ಇದೆ. ಈ ರೀತಿ ಅನೇಕ ತಳಿಗಳು ಸಹ ಈ ಒಂದು ಇದರಲ್ಲಿ ಇರ್ತಕ್ಕಂಥದ್ದು. ಖಾಸಗಿ ಕಂಪ್ನಿಯಲ್ಲಿ ಈಗಾಗಲೇ ಹೇಳಿದಾಗ ಹೈಬ್ರಿಡ್ ತಳಿಗಳನ್ನು ಸಹ ಅಭಿವೃದ್ಧಿ ಮಾಡಿ ಈಗಾಗಲೇ ಚಾಲ್ತಿಯಲ್ಲಿ ರೈತರು ಬೇಸಾಯ ಕ್ರಮಗಳನ್ನು ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಕುಂಬಳಕಾಯಿಗೆ ಬಂದರೆ ಅದರಲ್ಲಿ ಇರುವಂಥ ತಳಿಗಳು ಯಾವ್ಯಾವು? ಕುಂಬಳಕಾಯಿಗೆ ಪ್ರಮುಖವಾಗಿ ಈಗಿನ ಪರಿಸ್ಥಿತಿಯಲ್ಲಿ ಖಾಸಗಿ ಕಂಪ್ನಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಏನು ಈಗ ವೇತನದಿಸಲು ಮಾರುಕಟ್ಟೆಗೆ ಅನುಗುಣವಾಗಿ ಸ್ವಲ್ಪ ಚಿಕ್ಕ ಮಟ್ಟದ, ಅಂದರೆ ಕುಂಬಳಕಾಯಿ ಅಂದ ತಕ್ಷಣ ನಮಗೆ ತುಂಬ ದೊಡ್ಡ ಗಾತ್ರದ ಕಾಯಿಗಳನ್ನು ನೋಡ್ತಾ ಇದ್ವಿ, ಆದರೆ ಒಂದು ಸಂಸಾರಕ್ಕೆ ಬೇಕಾದಂಥದ್ದು ಒಬ್ಬ ತರಕಾರಿ ಮಾರುಕಟ್ಟೆಯಲ್ಲಿ ತಗೊಂಡು ಅದನ್ನು ಸಾಗಾಣಿಕೆ ಮಾಡುವಂಥ ಒಂದು ತಳಿಗಳನ್ನು ಸಹ ಅವರು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಅರ್ಕ ಸೂರ್ಯಮುಖಿ ಅಂತ ಒಂದು ಉತ್ತಮವಾದ ಇರುವಂಥ ಒಂದು ತಳಿ, ಮತ್ತು ಅರ್ಕ ಚಂದನ್ ಅಂತ ಒಂದು ಚಿಕ್ಕದಾದಂಥ ಒಂದು ತಳಿ, ಇದ್ರ ಜೊತೆಗೆ ಕೊಯಂಬತ್ತೂರುವನ್ನು, ಅಂಬಿಲಿ, ಮತ್ತು ಈ ರೀತಿ ಅನೇಕ ತಳಿಗಳಿದೆ. ಮತ್ತು ಈ ಒಂದು ಈಸ್ಟ್ ವೆಸ್ಟ್ ಕಂಪ್ನಿಯವರು ಸಹ ಒಂದು ಒಳ್ಳೆಯ ಒಂದು ಹೈಬ್ರಿಡ್ ತಳಿಯನ್ನು ಮಾಡಿದ್ದಾರೆ, ಅದು ಅರ್ಜುನ್ ಅಂತ, ಭಾಳ ಪ್ರಚಲಿತವಾಗಿ ಮತ್ತು ಎಲ್ಲ ರೈತರು ಸಹ ಬೆಳವಣಿಗೆ ಈಗ ಬೇಸಾಯ ಮಾಡ್ತಾ ಒಂದು ತಳಿಯಾಗಿದೆ. ಇನ್ನು ನಾವು ಈ ಬೆಳೆಗಳ ಬೇಸಾಯ ಕ್ರಮಗಳಿಗೆ ಬಂದರೆ ಮಣ್ಣು ಹೇಗಿದ್ರೆ ಒಳ್ಳೆಯದು ಅಂತಾರೆ ಈ ಬೆಳೆಗಳಿಗೆ? ಸರ್ವೇ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ತೋಟಗಾರಿಕಾ ಬೆಳೆ ಇರ್ಬೋದು, ತರಕಾರಿ ಬೆಳೆಗಳಿರ್ಬೋದು, ನಾವು ಆದಷ್ಟು ನಾವು ಈ ಬೆಳೆಗಳನ್ನು ಆಯ್ಕೆ ಮಾಡಬೇಕಾದ್ರೆ ಅಥವಾ ಮಣ್ಣನ್ನು ಆಯ್ಕೆ ಮಾಡಬೇಕಾದ್ರೆ ಮಣ್ಣು ಸರಾಗವಾಗಿ ನೀರು ಬಸಿದೋಗುವಂಥ ಮಣ್ಣಿರಬೇಕು, ಮತ್ತು ಮರಳು ಮಿಶ್ರಿತ ಕೆಂಪು ಮಣ್ಣು ಅತಿ ಸೂಕ್ತ ಯಾವುದೇ ಒಂದು ತರಕಾರಿ ಬೆಳೆಗೆ. ಈ ಒಂದು ನಮ್ಮ ಕುಂಬಳ ಜಾತಿ ಬೆಳೆಗೆ ಮರಳು ಮಿಶ್ರಿತ ಕೆಂಪು ಮಣ್ಣು ಸೂಕ್ತ. ಕೆಲವು ಇದರಲ್ಲೂ ಹೀರೆಕಾಯಿ ಇತರ ಕೆಲವು ಏನು ಕುಂಬಳ ಜಾತಿ ಬೆಳೆಗಳು ಸ್ವಲ್ಪ ಆಮ್ಲೀಯ ಮಣ್ಣನ್ನು ಸಹ ತಡ್ಕೊಳ್ಳುವಂಥ ಶಕ್ತಿ ಇರೋದ್ರಿಂದ ಅವು ಒಂದು ಆಮ್ಲೀಯ ಮಣ್ಣನ್ನು ಸಹ ಸೂಕ್ತ. ರಸಸಾರ ಹೇಳೋದಾದರೆ 5-7 ರಸಸಾರ ಇದ್ದರೆ ಅತಿ ಸೂಕ್ತ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವು ಎಲ್ಲ ಕುಂಬಳ ಜಾತಿ ಎಲ್ಲ ಬೆಳೆಗಳಿಗೂ ಅನ್ವಯಿಸ್ತಕ್ಕಂಥದ್ದು. ಇನ್ನು ಹವಾಗುಣ ಹೇಗಿದ್ರೆ ಒಳ್ಳೆಯದು ಅಂತೀರಿ? ಹವಾಗುಣ ನಮ್ಮ ತರಕಾರಿ ಕುಂಬಳ ಜಾತಿ ಬೆಳೆಗಳಲ್ಲಿ ಸ್ವಲ್ಪ ತಂಪನ್ನು ಅಪೇಕ್ಷೆ ಮಾಡುವಂತಹ ಒಂದು ಗುಣ ಇರ್ತಕ್ಕಂಥ ತರಕಾರಿ ಬೆಳೆಗಳಿವು. ಅದರಲ್ಲೂ ಹಾಗಾಗಿ ಸ್ವಲ್ಪ ನಾವು ಏನು ತಾಪಮಾನ ವಾತಾವರಣದ ತಾಪಮಾನ ಏನಿದೆ 25°C 38°C ಬೆಳಿಬೋದು, ಆದರೆ ಬಹಳ ಸೂಕ್ತ ಅಂದರೆ 25-30 ಬಹಳ ಸೂಕ್ತ ಎಲ್ಲ ತರಕಾರಿ ಬೆಳೆಗಳಿಗೆ ಇದು ಬಹಳ ಸೂಕ್ತ. ಸ್ವಲ್ಪ ಏನಾದರೂ ಈ ಒಂದು ವಾತಾವರಣದಲ್ಲಿ ತಾಪಮಾನದ ವ್ಯತ್ಯಾಸ ಆದರೆ ಅದರ ಒಂದು ಉತ್ಪಾದನೆ ಮೇಲೂ ಸಹ ಪರಿಣಾಮ ಬೀರ್ತದೆ. ಯಾವ ರೀತಿ ಅಂತ ಹೇಳಿದ್ರೆ ಹೆಚ್ಚಿನ ಒಂದು ನಮಗೆ ಏನು ತಾಪಮಾನ ಹೆಚ್ಚಾದರೆ ಅಥವಾ ಏನು 38-40°C ಏನಾದ್ರು ತಾಪಮಾನ ಕಂಡ್ರೆ ಅದರಲ್ಲಿ ನಮಗೆ ಹೆಚ್ಚಿನ ಇದರಲ್ಲಿ 2 ಹೂ ಬರ್ತಕ್ಕಂಥದ್ದು. ಹಾಗೆ ಇದರಲ್ಲಿ ತುಂಬ ಗಂಡು ಹೂ ಹೆಚ್ಚಿಗೆ ಬರ್ತಕ್ಕಂಥದ್ದು, ಗಂಡು ಹೂ ಹೆಚ್ಚಿಗೆ ಬರೋದ್ರಿಂದ ನಮ್ಮ ಇಳುವರಿ ಮೇಲೆ ಅದು ಪರಿಣಾಮ ಬೀರ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಆದಷ್ಟು ಮತ್ತೆ ತುಂಬ ಟೆಂಪರೇಚರ್ ಏನು ನಾವು ತಾಪಮಾನನೂ ಬಹಳ ಕಡಿಮೆ ಆದರೂ ಸಹ ಇದು ಪರಾಗಸ್ಪರ್ಶದ ಮೇಲೆ ಪ್ರಭಾವ ಬೀರಿ ಅದು ಕಾಯಿ ಈಚು ಕಚ್ಚೋದ್ರೇ ಹೂವು ಉದುರೋಗುವಂಥದ್ದು ಹೆಚ್ಚಿಗೆ ನಾವು ಕಾಣ್ತೀವಿ. ಅಂದ್ರೆ ಈ ಏಪ್ರಿಲ್ ಮತ್ತು ಮೇ ತಿಂಗಳು ಬಿಟ್ಕೊಂಡ್ರೆ ಉಳಿದ ಎಲ್ಲಾ ತಿಂಗಳುಗಳಲ್ಲೂ ಬೆಳಕಬಹುದು ಅಂತ? ಖಂಡಿತ ಖಂಡಿತ. ಇದು ಸರ್ವೇ ಸಾಮಾನ್ಯ ಸಾಮಾನ್ಯವಾಗಿ ಬೆಳೆಯುವಂತ ಒಂದು ಕಾಲ ಅಂತ ಹೇಳೋದಾದ್ರೆ ಜೂನ್ ಜುಲೈ ತಿಂಗಳಲ್ಲಿಯೂ ಸಹ ಇದನ್ನ ಬಿತ್ತನೆ ಮಾಡಬಹುದು ಅಥವಾ ನಾಟಿ ಮಾಡಬಹುದು. ಮತ್ತೆ ತದನಂತರ ಎರಡನೇ ಒಂದು ಹಂತದಲ್ಲಿ ಅಂತ ಹೇಳೋದಾದ್ರೆ ಅಕ್ಟೋಬರ್ ನವೆಂಬರ್ ಇಂದ ಅಥವಾ ಜನವರಿ ಫೆಬ್ರವರಿ ತಿಂಗಳಲ್ಲಿ ಮಾಡಬಹುದು. ಮಾಡಬಹುದು ಕೆಲವು ತಳಿಗಳು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಚಳಿಗಾಲದಲ್ಲಿ ಮಾಡುವಂತ ಕೆಲವು ತಳಿಗಳು ಸೂಕ್ತವಾದ ತಳಿಗಳಿದ್ದು ಅವನ್ನು ಮಾತ್ರ ಬೆಳ್ಕೊಂಡ್ರೆ ಅಕ್ಟೋಬರ್ ನವೆಂಬರ್ ಅಲ್ಲಿ ತಿಂಗಳಲ್ಲಿ ಮಾಡ್ಕೋಬಹುದು. ಇಲ್ಲವಾದ್ರೆ ಈಗ ಏನು ಪ್ರಚಲಿತವಾಗಿರ್ತಕ್ಕಂಥ ಎಲ್ಲ ಈ ಕುಂಬಳ ಜಾತಿ ತಳಿಗಳು ಏನಿದ್ದಾವೆ ಅವು ಜನವರಿ ಫೆಬ್ರವರಿಯಲ್ಲೂ ಸಹ ನಾಟಿ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡೆಯುವಂಥದ್ದು. ಅಂದ್ರೆ ಈಗ ಮುಖ್ಯವಾಗಿ ನಾವು ಈ ಬೇಸಾಯ ಕ್ರಮಗಳಿಗೆ ಬಂದ್ರೆ ಈ ಹೀರೆಕಾಯಿಗೆ ಬಂದ್ರೆ ಇದರ ಬೇಸಾಯ ಹೇಗೆ ಮಾಡೋದು ಅಂತ? ಈಗಾಗಲೇ ನಮ್ಮ ರೈತರು ವಾಡಿಕೆಯಲ್ಲಿರ್ತಕ್ಕಂಥ ಒಂದು ಬೇಸಾಯ ಪದ್ಧತಿಗಳಂತೇಳಿ ತಮಗೆಲ್ಲ ಗೊತ್ತಿರೋ ಹಾಗೆ ಬಿತ್ತನೆ ಅಂದರೆ ಬೀಜವನ್ನು ಬಿತ್ತನೆ ಮಾಡಿ ಬೇಸಾಯ ಮಾಡುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಈ ಒಂದು ನಿಖರ ಬೇಸಾಯ ಪದ್ಧತಿಯಲ್ಲಿ ಸ್ವಲ್ಪ ಆಧುನಿಕ ಬೇಸಾಯ ಪದ್ಧತಿಯಲ್ಲಿ ರೈತರು ಈಗಾಗಲೇ ಸಸಿಗಳನ್ನು ಬಳಸಿ ನಾಟಿ ಮಾಡಿ ಬಳಸುವಂಥದ್ದು. ಈ ಸಸಿಗಳು ತಮಗೆಲ್ಲ ಗೊತ್ತಿದೆ, ಈಗ ಅನೇಕ ಖಾಸಗಿ ನರ್ಸರಿಗಳಿಂದ ಈ ಸಸಿಗಳನ್ನು ಉತ್ಪಾದನೆ ಮಾಡ್ತಾರೆ, ಅಥವಾ ಸ್ವತಃ ತಾವೇ ರೈತರೂ ಸಹ ಈ ಒಂದು ಎಲ್ಲ ಕುಂಬಳ ಜಾತಿ ತರಕಾರಿ. ಈಗ ಯಾಕೆಂತ ಹೇಳಿದ್ರೆ ನಾವು ಹಿಂದಿನ ದಿನಗಳಲ್ಲಿ ಏನು ನೋಡ್ತಾ ಇದ್ವಿ ಅಂದರೆ ಕುಂಬಳ ಅಂತ ಹೇಳಿದ ತಕ್ಷಣ ಬೀಜ ಬಿತ್ತನೆ ಮಾಡೋದು, ಅಥವಾ ಯಾರು ಕೆಲವರೆಲ್ಲರೂ ತುಂಬ ಸೋಜಿಗೂ ಆಗೋದು. ಯಾಕೆ ಏನು ಸರ್ ಯಾವ ಯಾರು ಇತ್ತೀಚಿನ ದಿನಗಳಲ್ಲಿ ಈ ಒಂದು ನಾಟಿ ಮಾಡೋದಂದರೆ ಯಾರೂ ಮಾಡೋದಿಲ್ಲ ಅನ್ನೋ ಮಟ್ಟದಲ್ಲಿ ಇತ್ತೀಚಿನ ದಿನಗಳಲ್ಲಿ 90% ಎಲ್ಲ ಏನು ಕುಂಬಳ ಜಾತಿ ಬೆಳೆಗಳನ್ನು ಸಸಿಗಳನ್ನು ಬಳಸಿ ನಾಟಿ ಮಾಡೋದು ಸರ್ವೇ ಸಾಮಾನ್ಯ. ಈ ಸಸ್ಯೋತ್ಪಾದನೆಗೆ ನೋಡೋದಾದರೆ ಪ್ರೋಟ್ರೇಗಳನ್ನು ಬಳಸಿ ಅಂದರೆ ಇಡಿಕೆಗಳಂತ ಏನು ಹೇಳ್ತೀವಿ 98 ಇಡಿಕೆಗಳು ಇರ್ತಕ್ಕಂಥವು, ಆ ಇಡಿಕೆಗಳಲ್ಲಿ 98 ಗುಣಿ ಇರ್ತವೆ. ಆ ಗುಣಿಗಳಲ್ಲಿ ನಾವು ಕೋಕೋಪೀಟ್ ಅಂತ ಏನು ಹೇಳ್ತೀವಿ ತೆಂಗಿನ ನಾರಿನ ಪುಡಿ, ಅದರ ಜೊತೆಗೆ ಕೆಲವು ಜೀವಾಣು ಇವನ್ನ ಬೆರೆಸಿ ನಾವು ಅದನ್ನು ಅದಕ್ಕೆ ತುಂಬಿ ಅದರಲ್ಲಿ ಸಣ್ಣ ಸಣ್ಣ ಏನು ಬೀಜವನ್ನು ಅದರಲ್ಲಿ ಹಾಕಿ ನೀರು ಮತ್ತು ಅದನ್ನು ಪೋಷಣೆ ಮಾಡಿದ್ರೆ 26-30 ದಿನಗಳಲ್ಲಿ ಈ ಸಸಿಗಳು ನಾವು ನಾಟಿಗೆ ಸಿದ್ಧವಾಗ್ತವೆ. ಹಾಗೆ ಉತ್ತಮವಾದ ಸಸಿಗಳು ಈ ಒಂದು ಪ್ರೋಟ್ರೇನಲ್ಲಿ ಬಳಸಿದಾಗ ಏನಾಗುತ್ತಂದರೆ ನಾವು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸಾಗಾಣಿಕೆ ಮಾಡೋದು ಆಗ್ಬೋದು, ಅಥವಾ ನಾಟಿ ಮಾಡಿದಾಗ ಯಾವುದೇ ಒಂದು ಗಿಡ ಸಾಯೋ ಪ್ರಮೇಯ ಇರೋದಿಲ್ಲ. ಹೆಚ್ಚಿನ ರೀತಿಯಲ್ಲಿ ನಮಗೆ ಗಿಡಗಳು ಎಲ್ಲ ಸಮಾನಾಂತರವಾಗಿ ಬೆಳೆದು ಉತ್ತಮ ಇಳುವರಿ ಕೊಡುವಂಥ ಸಸಿಗಳನ್ನು ನಾವು ಕಾಣ್ಬೋದು ಮುಂದಿನ ದಿನಗಳಲ್ಲಿ. ಆಮೇಲೆ ಈ ಸಸಿಗಳನ್ನು ಒಂದ್ಸರಿ ನಾವು ನಾಟಿ ಮಾಡ್ಕೋಬೇಕಾದ್ರೆ ಎಷ್ಟೆಷ್ಟು ಅಂತರ ಕೊಡಬೇಕಾಗತ್ತೆ? ಒಂದು ಈ ಒಂದು ಹೀರೆಕಾಯಿ ಬೆಳೆಗೆ 1 ಎಕರೆಗೆ ನಮಗೆ 7,400 ಸಸಿಗಳು ಬೇಕಾಗ್ತವೆ. ಅದರಲ್ಲಿ ಬೀಜ ಹೇಳಿದ್ರೆ 400 ಗ್ರಾಂ ಬೀಜ ಬೇಕಾಗುತ್ತೆ ಈ ಒಂದು ಸಂಖ್ಯೆಯ ಸಸಿಗಳನ್ನು ಉತ್ಪಾದನೆ ಮಾಡೋದಕ್ಕೆ. ಹಾಗಾಗಿ 7,400 ಸಸಿಗಳನ್ನು ಬಳಕೆ ಮಾಡಿ ಅದರಲ್ಲಿ ಅಂತರ ಏನಂತ ಹೇಳಿದ್ರೆ 4-3 ಅಡಿ ಅಂತರದಲ್ಲಿ ಇದನ್ನು ನಾಟಿ ಮಾಡಬೇಕು. ಮತ್ತೆ ಇದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹೇಳೋದಾದರೆ ಏನು 4-3 ಅಡಿ ಸಾಲಿಂದ ಸಾಲಿಗೆ ಮತ್ತು 3 ಅಡಿ ಗಿಡದಿಂದ ಗಿಡಕ್ಕೆ ಅಥವಾ ಬೀಜವನ್ನು ನಾಟಿ ಮಾಡೋ ಅಂತರದಲ್ಲಿ ನಾಟಿ ಮಾಡ್ಬೋದು. ಈಗ ಇತ್ತೀಚಿನ ನಿಖರ ಬೇಸಾಯ ಪದ್ಧತಿಯಲ್ಲಿ ಸ್ವಲ್ಪ ಆಧುನಿಕ ಪದ್ಧತಿಯಲ್ಲಿ ನಾವು ಇದನ್ನು ಹೊರತುಪಡಿಸಿ ಸ್ವಲ್ಪ ಆಧುನಿಕ ಬೇಸಾಯದಲ್ಲಿ ಮಾಡೋದಾದರೆ ನಾವು ಹನಿ ನೀರಾವರಿ ಮತ್ತು ಪ್ಲಾಸ್ಟಿಕ್ ಹೊದಿಕೆಯನ್ನು ಬಳಸಿ ಒಂದು ಸಣ್ಣ ಬೆಡ್ ಪದ್ಧತಿಯಲ್ಲಿ ಅಂದರೆ ಏರುಮಡಿ ಪದ್ಧತಿಯಲ್ಲಿ ಅದನ್ನು ಹನಿ ನೀರಾವರಿ ಪ್ಲಾಸ್ಟಿಕ್ ಮಲ್ಚಿಂಗ್ ಹಾಕಿ ಇದನ್ನು ನಾಟಿ ಮಾಡ್ಬೋದು. ಈ ರೀತಿ ಮಾಡಬೇಕಾದ್ರೆ ನಾವು ಮೊಟ್ಟ ಮೊದಲನೇದಾಗಿ ಒಂದು ಸಣ್ಣ ಸಣ್ಣ ಏರುಬದಿಗಳು ಅಂತ ಹೇಳಿದ್ರೆ 3 ಅಡಿ ಗಾತ್ರದ ಏರುಬದಿಗಳನ್ನು ಮಾಡಬೇಕು. 1.25 ಅಡಿ ಎತ್ತರದ 3 ಅಡಿ ಗಾತ್ರದ ಏರುಬದಿಗಳನ್ನು ಮಾಡ್ಕೋಬೇಕು. ಮತ್ತು ಒಂದು ಬದುವಿಂದ ಇನ್ನೊಂದು ಬದಿಗೆ ಅಥವಾ ಬೆಡ್ಡಿಂದ ಇನ್ನೊಂದು ಬೆಡ್ಡಿಗೆ 1.5 ಅಡಿಯಷ್ಟು ಜಾಗ ನಾವು ಖಾಲಿ ಬಿಟ್ಕೊಂಡು ಮತ್ತೆ ಮತ್ತೊಂದು ಬೆಡ್ಡನ್ನು ಈ ರೀತಿ ಮಾಡ್ಕೋಬೇಕಾಗುತ್ತೆ. ಈ ಯಂತ್ರದಲ್ಲೇ ನಾವು ಈ ಹನಿ ನೀರಾವರಿ ಏನು ಲ್ಯಾಟ್ರಲ್ಸ್ ಅಂತ ಏನು ಹೇಳ್ತೀವಿ ಹನಿ ನೀರಾವರಿ ಪೈಪ್ಗಳನ್ನು ಸಹ ಹಾಸಿ ಆ ಬೆಡ್ ಮೇಲೆ ಮೊದಲನೇ 16 mm ಅಂತ ಹೇಳ್ತೀವಿ 16 mm ಅಂತ ಏನು ಹೇಳ್ತೀವಿ ಆ ಲ್ಯಾಟ್ರಲ್ ಪೈಪ್ಗಳನ್ನು ಹಾಕೋಬೇಕಾಗುತ್ತೆ ಆ ಏರು ಮಡಿಗಳ ಮೇಲೆ. ತದನಂತರ ಆ 16 ಅಡಿಗಳ ಪೈಪ್ ಇದನ್ನು ಆ ಬೆಡ್ ಮೇಲೇ ನಾವು ಲ್ಯಾಟ್ರಲ್ ಹಾಕೋಕ್ಕೆ ಮುಂಚೆನೇ ನಮಗೆ ಬೆಡ್ಡಿಗೆ ಬೇಕಾದಂಥ ಸಾಮಗ್ರಿಗಳು ಏನು ನಾವು ತಿಪ್ಪೆ ಗೊಬ್ಬರ ಇರ್ಬೋದು ಅಥವಾ ಶಿಫಾರಸು ಮಾಡಿದರಲ್ಲಿ ಕಾಲಭಾಗದಷ್ಟು ಅಥವಾ 20% ನಾವು ರಾಸಾಯನಿಕ ಗೊಬ್ಬರಗಳನ್ನು ಸಹ ಆ ಬೆಡ್ಡಿಗೆ ಅದರ ಜೊತೆಗೆ ಬೇವಿನಿಂಡಿ ಮತ್ತು ತಿಪ್ಪೆ ಗೊಬ್ಬರಕ್ಕೆ ತಮಗೆಲ್ಲ ಗೊತ್ತಿದೆ ಜೀವಾಣುಗಳು ತುಂಬ ಈ ಜೀವಾಣುಗಳು ಅಂತ ಹೇಳಿದ್ರೆ ಟ್ರೈಕೋಡರ್ಮಾ ಇರ್ಬೋದು ಅಥವಾ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಇದೆ ಆ ಥರ ಜೀವಾಣುಗಳನ್ನು ಬೆರೆಸಿ ಅದನ್ನು ಹೆಚ್ಚಿನ ರೀತಿಯಲ್ಲಿ ವೃದ್ಧಿಸಿ ಅದನ್ನು ಆ ಬೆಡ್ಡಿಗೆ ಕೊಟ್ಟು ತದನಂತರ ನಾವು ಈ ಪ್ಲಾಸ್ಟಿಕ್ ಒದಕ್ಕೆನ ಒದಿಸಬೇಕಾಗುತ್ತೆ. ಒದಿಸುವ ಸಮಯದಲ್ಲಿ ಭಾಳ ಈಗಾಗಲೇ ಭಾಳ ಸುಲಭ ಇದು. ಯಾಕಂತೇಳಿದ್ರೆ ಈ ಪ್ಲಾಸ್ಟಿಕ್ ಹೊದಿಕೆ ಶೀಟ್ ಏನಿದೆ 3 ಅಡಿ ಗಾತ್ರದಲ್ಲಿ ಅಥವಾ 3.5 ಅಡಿ ಗಾತ್ರದಲ್ಲಿ ಈ ಒಂದು ಪ್ಲಾಸ್ಟಿಕ್ ಹೊದಿಕೆ ಬರ್ತದೆ. ಉದ್ದ ನಿಮಗೆ ಎಷ್ಟು ಉದ್ದನಾದ್ರೂ 600 ಮೀಟ್ರು 400 ಮೀಟ್ರು 1,000 ಮೀಟ್ರವರೆಗೂ ಬರ್ತಕ್ಕಂಥದ್ದು. ಅದನ್ನು ಒಂದು ಸಣ್ಣ ಪೈಪಲ್ಲಿ ಹಾಕ್ಕೊಂಡು ಒಂದು ಬೆಡ್ ಮೇಲೆ ಎಳಿತಾ ಹೋಗಿ ಇಬ್ಬರು ಎಳಿತಾ ಹೋಗಿ ಒಬ್ಬರು ಇದನ್ನು ಬೆಡ್ ಮೇಲೆ ಮುಚ್ಚುತ್ತಾ ಹೋಗಿ ಅಂದರೆ ಹೇಳಿದ ಮಣ್ಣು ಹಾಕಿ ಮಣ್ಣೇರ್ ಹಾಕ್ಕೊಂಡು ಇದನ್ನು ಬೆಡ್ ಮೇಲೆ ಭದ್ರ ಮಾಡ್ತಾ ಹೋಗಬೇಕಾಗುತ್ತೆ. ಈ ರೀತಿ ಭದ್ರ ಮಾಡಿ ಎಲ್ಲ ಬೆಡ್ಗಳ ಮೇಲೆ ಹಾಕಿದ ಮೇಲೆ 1-3 ದಿವಸ ಮುಂಚೆನೆ ಅಥವಾ 1-2 ದಿವಸಕ್ಕೆ ಮುಂಚೆ ನಾವು ಈ ಬೆಡ್ಡಿಗೆ ನೀರನ್ನು ಹಾಯಿಸ್ಬೇಕಾಗುತ್ತೆ ಹನಿ ನೀರಾವರಿ ಮುಖಾಂತರ. ನೀರು ಹಾಯಿಸಿ ಏನು ಮಾಡ್ಬೇಕಂತ ಹೇಳಿದ್ರೆ ನಾವು ಇವತ್ತು ನಾಟಿ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಪ್ಲಾಸ್ಟಿಕ್ ಪೈಪ್ ಆದರೂ ಆಗ್ಬೋದು ಅಥವಾ ಜಿ ಐ ಪೈಪ್ ತಗೊಂಡು ಅಲ್ಲಿ ನಮಗೆ ಯಾವ ಅಂತರದಲ್ಲಿ ಹೇಳಿದ್ವಲ್ಲ 3 ಅಡಿ ಅಂತರದಲ್ಲಿ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಬೇಕು. ಆ ರಂಧ್ರಗಳನ್ನು ಮಾಡಿದ ನಂತರ ಆ ಮಧ್ಯಭಾಗದಲ್ಲಿ ನಾವು ಈ ಸಸಿಗಳನ್ನು ಪ್ರೋಟ್ರೇನಲ್ಲಿ ಬೆಳೆದಂಥ ಸಸಿಗಳನ್ನು ತಂದು ಅಲ್ಲಿ ನಾಟಿ ಮಾಡಬೇಕಾಗುತ್ತೆ. ನಾಟಿ ಮಾಡ್ಕೊಂಡು ಹೋದರೆ ಆದಷ್ಟು ಸೆಂಟ್ರ್ ಭಾಗದಲ್ಲಿ ಯಾವುದೇ ನಾವು ಏನಂದರೆ ಇದರಲ್ಲಿ ಸ್ವಲ್ಪ ಮುತುವರ್ಜಿ ವಹಿಸಬೇಕಾದಂಥ ಒಂದು ಅಂಶ ಅಂತಂದ್ರೆ ನಾವು ಈ ನಾಟಿ ಮಾಡಬೇಕಾದ್ರೆ ಸಸಿಗಳನ್ನು ಈ ಪ್ಲಾಸ್ಟಿಕ್ ಶೀಟ್ ಒದಕ್ಕೆ ಇದಕ್ಕೆ ತಾಕಬಾರದು, ಬುಡ ತಾಕಬಾರದು. ತಾಕಿದ್ರೆ ಸ್ವಲ್ಪ ಬಿಸಿ ಇದ್ದಾಗ ಅಥವಾ ಕೊಳೆಯೋದು ಈ ಥರ ಎಲ್ಲ ಕ್ರಮೇ ಇರ್ತದೆ. ಹಾಗೆ ಸೆಂಟ್ರ್ ಭಾಗದಲ್ಲಿ ಮಧ್ಯಭಾಗದಲ್ಲಿ ನಾಟಿ ಮಾಡೋದು ಭಾಳ ಸೂಕ್ತ. ಒಂದ್ಸರಿ ಈಗ ನಾವು ಈ ಸಸಿಗಳನ್ನು ನಾಟಿ ಮಾಡಿದಾದ್ಮೇಲೆ ಅವುಗಳಿಗೆ ಆಧಾರ ಏನಾದರೂ ಕೊಡಬೇಕಾಗತ್ತೆ? ಖಂಡಿತವಾಗಿ ಆಧಾರ ಅಂತ ಹೇಳಿದ್ರೆ ನಾಟಿ ಮಾಡಿದ ಒಂದು 25-30 ದಿವಸಕ್ಕೆ ನಾವು ಆಧಾರವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಬೇಕು, ಕೊಡಲೇಬೇಕು. ಈ ಒಂದು ಯಾಕಂದ್ರೆ ಇವೆಲ್ಲ ಬಳ್ಳಿ ತರಕಾರಿ ಸಸಿಗಳು, ನಾವು ಕುಂಬಳ ಜಾತಿ ಅಂದ ತಕ್ಷಣ ಬಳ್ಳಿ ಮುಖ್ಯವಾಗಿ ಚಪ್ರನೇ ಹಾಕಿ ಬೆಳೀತಾರೆ. ಚಪ್ರನು ಕೆಲವು ಪದ್ಧತಿಯಲ್ಲಿ ಚಪ್ರ ಮಾಡ್ತಾರೆ, ಇನ್ನ ಕೆಲವರು ನಾವು ದಾರ ಕಟ್ಟೋದು ಅಂತ ಹೇಳ್ತೀವಿ. ಈಗ ಏನು ಬೊಂಬು ಏನು ಕೋಲುಗಳನ್ನು ನಿಲ್ಲಿಸಿ ಆಧಾರವಾಗಿ ನಿಲ್ಲಿಸಿ ಅದನ್ನು ಗೈ ವೈರ್ ಅಂತ ಏನು ಪ್ಲಾಸ್ಟಿಕ್ ಅಥವಾ ಪ್ಲಾಸ್ಟಿಕ್ದಾಗ್ಬೋದು ಅಥವಾ ಇದು ಜಿ ಐ ವೈರನ್ನು ಬಳಸಿ ದಾರ ಅದನ್ನು ಕಟ್ಟಿ ಅದಕ್ಕೆ ಹಬ್ಸೋದಕ್ಕೆ ಸಣ್ಣ ಸಣ್ಣ ಥ್ರೆಡ್ ನಾವೇನಂತೀವಿ ನಮ್ಮ ಚೀಲ ಗೋಣಿ ಚೀಲದ ದಾರವನ್ನು ಬಳಸಿ ಅದನ್ನು ಕಟ್ತಾ ಹೋಗ್ತಾರೆ. ಅದಷ್ಟು ಕದೇ ಒಂದು ಸಾರಿ ಕಟ್ಟಿದ್ರೆ ಅದಷ್ಟು ಕದೇ ತನ್ನಷ್ಟಕ್ಕೆ ತಾನೇ ಅದನ್ನು ಹಬ್ಬಿ ಹೋಗ್ತಕ್ಕಂಥದ್ದು. ಇದನ್ನು ನಾವು ಹಾಗಲಕಾಯಿಗೂ ಅನುಸರಿಸಬೇಕಾಗತ್ತೆ. ಹಾಗಲಕಾಯಿ, ಹೀರೆಕಾಯಿ ಮತ್ತೆ ನಮ್ಮ ಈ ಪಡವಲ್ಕಾಯಿಗೂ ಸಹ ಪಡವಲ್ಕಾಯಿ ಸಾಮಾನ್ಯವಾಗಿ ಚಪ್ರ ಹೆಚ್ಚಿನ ಪದ್ಧತಿಯಲ್ಲಿ ಹೌದೌದು ಚಪ್ರ ಆ ಥರದನ್ನು ಸಹ ಇದಕ್ಕೆ ಮಾಡ್ತಕ್ಕಂಥದ್ದು. ಆಮೇಲೆ ಈ ಹೂಗಳು ಬಂದ್ಮೇಲೆ ಅದರ ನಿರ್ವಹಣೆ ಹೇಗೆ ಮಾಡ್ಕೋಬೇಕಾಗತ್ತೆ? ಎಷ್ಟು ಕಾಯಿ ನಾವು ಬಿಟ್ಕೋಬೇಕು ಅಂತ ನಿರ್ಧಾರ ಮಾಡ್ಕೋಬೇಕಾಗತ್ತೆ? ಈ ಕುಂಬಳ ಜಾತಿಯಲ್ಲಿ ವಿಶೇಷವಾಗಿ ಏನಂತ ಹೇಳಿದ್ರೆ ಕುಂಬಳದಲ್ಲಿ ಈಗಾಗಲೇ ನಾನು ಹೇಳಿದಾಗೆ 2 ರೀತಿ ಹೂಗಳು ಬರ್ತಕ್ಕಂಥದ್ದು. ಒಂದೇ ಗಿಡದಲ್ಲಿ ಗಂಡು ಬರುತ್ತದೆ, ದ್ವಿಲಿಂಗ ಹೂಗಳು ಬರ್ತವೆ, ಗಂಡು ಮತ್ತು ದ್ವಿಲಿಂಗ ಹೂಗಳು ಬರ್ತಕ್ಕಂಥದ್ದು ಅಥವಾ ಹೆಣ್ಣು ಹೂಗಳು ಬರ್ತಕ್ಕಂಥದ್ದು. ಹಾಗಾಗಿ ಈ ತಾಪಮಾನ ಜಾಸ್ತಿ ಆದಂಗೆಲ್ಲ ಗಂಡು ಹೂಗಳ ಉತ್ಪಾದನೆ ಜಾಸ್ತಿ, ಆದರೆ ಗಂಡು ಹೂಗಳೂ ಸಂಖ್ಯೆ ನಮಗೆ ಬೇಕಾಗ್ತದೆ. ಹಾಗಾಗಿ ಈ ಪರಾಗಸ್ಪರ್ಶ ಏನಂತೀವಿ, ಪರಾಗಸ್ಪರ್ಶ ಪರಕೀಯ ಪರಾಗಸ್ಪರ್ಶ ಅಂದರೆ ಕ್ರಾಸ್ ಪಾರಲೇಷನ್ ಅಂತ ಹೇಳ್ತೀವಿ. ಪರಾಗಸ್ಪರ್ಶಕ್ಕೆ ನಾವು ಸಾಮಾನ್ಯವಾಗಿ ದುಂಬಿಗಳು ಮತ್ತು ಇತರೆ ಕೀಟಗಳಿಂದ ಹೆಚ್ಚಿಗೆ ಈ ಒಂದು ಪರಾಗಸ್ಪರ್ಶ ಆಗುವಂಥದ್ದು. ಹಾಗಾಗಿ ನಾವು ಹೂವು ಆದ ಸಮಯದಲ್ಲಿ ನಾವು ಆದಷ್ಟು ಪ್ರತಿ ಎಕರೆಗೆ ಕನಿಷ್ಠ ಅಂತ ಹೇಳಿದ್ರೆ 2-3 ಅಥವಾ 4 ನಾವು ಜೇನು ಪಟ್ಟಿಗಳನ್ನು ಕನಿಷ್ಠ ಅಂತಂದ್ರೆ 2 ಜೇನು ಪಟ್ಟಿಗಳನ್ನು, ಜೇನು ನಾವೇನೀಗ ತುಡುಬೆ ಜೇನು ಅಂತ ಏನು ಹೇಳ್ತೀವಿ ಆ ಥರ ಜೇನು ಪಟ್ಟಿಗಳನ್ನು ನಾವು ಇಟ್ಟಾಗ ಏನಾಗುತ್ತೆ ಅಂದರೆ ಒಂದು ಎಕರೆಗೆ ಸರಾಸರಿ ನಮಗೆ 15-20% ಇಳುವರಿ ಹೆಚ್ಚಿಗೆ ಆಗುವಂಥದ್ದು ನಮಗೆ ಇರ್ತಕ್ಕಂಥದ್ದು ಕಂಡುಬರ್ತದೆ. ಹಾಗಾಗಿ ಖಡಾಖಂಡಿತವಾಗಿಯೂ ಈ ಪಾಲಿನೇಷನ್ ಮಾಡಬೇಕಾದ್ರೆ ಅಥವಾ ಪರಾಗಸ್ಪರ್ಶ ಆಗಬೇಕಂದ್ರೆ ಹೆಚ್ಚಿನ ಜೇನುಗಳನ್ನು ಪ್ರೋತ್ಸಾಹಿಸಬೇಕು. ಇದೊಂದು ಪೋಷಕಾಂಶಗಳನ್ನು ಪೂರೈಕೆ ಮಾಡಬೇಕಾಗುತ್ತೆ. ಪೋಷಕಾಂಶಗಳನ್ನು ಸಹ ಪೋಷಕಾಂಶಗಳಲ್ಲಿ ಈಗಾಗಲೇ ಹೇಳಿದಾಗ ನಾವು ಶಿಫಾರಸು, ಈಗ ನಾವು ಹೀರೆಕಾಯಿಗೆ ಶಿಫಾರಸು ಮಾಡೋದಾದ್ರೆ 16 ಕೆಜಿ ಅಂತ ಇದೆ ಸಾರಜನಕ ರಂಜಕ ಪೊಟ್ಯಾಷ್. ಇದನ್ನ ಕೇವಲ 20% ನಾವು ಏನು ಬೆಡ್ ಮಾಡೋದಕ್ಕೆ ಮುಂಚೆ ಅಥವಾ ನಾವು ಬೇಸಾಯವನ್ನು ಮಣ್ಣು ಇಲ್ಲ ನಾವು ಬೇಸಾಯ ಇದನ್ನ ಮಣ್ಣು ತಯಾರು ಮಾಡಬೇಕಾದ್ರೇನೆ ಅಥವಾ ಒಂದು ಮುಂಚೆನೆ 20% ಕೊಡಬೇಕು. ಇನ್ನು 80% ನಾವು ಈ ಹನಿ ನೀರಾವರಿ ಮೂಲಕ ಅಥವಾ ರಸಾವರಿ ಮೂಲಕ ನಾವು ಕೊಡಬೇಕಾಗುತ್ತೆ ಈ ನಮ್ಮ ನಿಖರ ಬೇಸಾಯ ಪದ್ಧತಿಯಲ್ಲಿ. ಇಲ್ಲ ಅಂತಂದ್ರೆ ಸರ್ವಸಾಮಾನ್ಯವಾಗಿ ಮೊದಲನೇ ಮಾಮೂಲು ಮಣ್ಣಿಗೆ ಸೇರಿಸೋದಾದ್ರೆ ನಾವು ನಾಟಿ ಹಂತದಲ್ಲೇ 100% ರಂಜಕ 100% ಪೊಟ್ಯಾಷನ್ ಭೂಮಿಗೆ ಸೇರಿಸಿ ಅದರಲ್ಲಿ ಇನ್ನು 50% ರಂಜಕನ ಸಾರಜನಕನ ಸೇರಿಸಿ ಇನ್ನು 50% ಹಾಗೆ ಉಳಿಸ್ಕೊಂಡಿರ್ತೀವಿ. ಅದನ್ನ ಏರ್ ಮಡಿ ಅಂತ ಏನು ಹೇಳಿದ್ರಿ ತಾವು, ಆ ಏರ್ ಮಡಿ ಮಾಡೋ ಸಮಯದಲ್ಲಿ ಇನ್ನು 50% ಸಾರಜನಕವನ್ನು ಕೊಟ್ಟರೆ ಸಾಕಾಗುತ್ತೆ. ಆದರೆ ಹನಿ ನೀರಾವರಿ ಪದ್ಧತಿಯಲ್ಲಿ ಮಾತ್ರ 20 ಮೊದಲನೇ ಹಂತದಲ್ಲಿ ಇನ್ನು 80% ನಾವು ವಿವಿಧ ಹಂತಗಳಲ್ಲಿ ಕೊಡಬೇಕು. ಯಾವ್ಯಾವ ಹಂತದಲ್ಲಿ ಅಂತ ಹೇಳಿದ್ರೆ 2 ವಾರ ನಾವು ನಾಟಿ ಮಾಡಿದ 2 ವಾರ ಯಾವುದೇ ಒಂದು ರಸಾವರಿ ಪದ್ಧತಿಯಲ್ಲಿ ಗೊಬ್ಬರ ಕೊಡೋದ ಅವಶ್ಯಕತೆ ಇಲ್ಲ. ಹಾಗಾಗಿ ನಾಟಿ ಮಾಡಿದ 2 ವಾರ ನಂತರ ನಾಲ್ಕು ವಾರಗಳ ಕಾಲ 2 ಕೆಜಿ ಯೂರಿಯಾ ಮತ್ತು 4 ಕೆಜಿ 19 ನೀರಿನಲ್ಲಿ ಕೊರಗೊಬ್ಬರಗಳನ್ನೇ ಬಳಸಬೇಕು. ನಾವು ರಸಾವರಿ ಪದ್ಧತಿಯಲ್ಲಿ ನಾವು ಪೋಷಕಾಂಶಗಳು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ನೀರಾವರಿಯಲ್ಲಿ ಕರಗುವಂಥ ಗೊಬ್ಬರಗಳು ಅದರಲ್ಲಿ ಯೂರಿಯಾ ಆಗ್ಬೋದು ಅಥವಾ 19 ಆಗ್ಬೋದು ಅಥವಾ ಮಾನೋ ಅಮೋನಿಯಂ ಫಾಸ್ಫೇಟ್ ಅಂತ ಸಿಗ್ತದೆ ಅಥವಾ ಸಲ್ಫೇಟ್ ಆಫ್ ಪೊಟ್ಯಾಷ್ ಅಂತ ಸಿಗ್ತದೆ. ಈ ರೀತಿ ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಈ ಥರದನ್ನು ಬಳಕೆ ಮಾಡಬೇಕಾಗುತ್ತೆ. ಈ ಹೀರೆಕಾಯಿಗೆ ಬರೋದಾದರೆ ನಾಟಿ ಮಾಡಿದ 2 ವಾರಗಳ ನಂತರ 4 ವಾರಗಳ ಕಾಲ 2 ಕೆಜಿ ಯೂರಿಯಾ 4 ಕೆಜಿ 19-19 ಒಂದು ಕೆ ಜಿ ಮೊನೊಅಮೋನಿಯಂ ಫಾಸ್ಫೇಟ್ ಮತ್ತು ಸಲ್ಫೇಟ್ ಆಫ್ ಪೊಟ್ಯಾಶ್ ಒಂದು ಕೆ ಜಿ, ಇದನ್ನು 4 ವಾರ ಪ್ರತಿ ವಾರಕ್ಕೊಂದ್ಸರಿ ಈ ಥರ ಕೊಡಬೇಕಾಗುತ್ತೆ. ಇದು ಪೋಷಕಾಂಶಗಳು, ಪೋಷಕಾಂಶಗಳು. ಆಮೇಲೆ ತದನಂತರ ಮತ್ತೆ 4 ವಾರ ಕೊಟ್ಟಾದ ಮೇಲೆ ಮತ್ತೆ 3 ವಾರಗಳ ಕಾಲ ಅದನ್ನು ಬದಲಾಯಿಸಬೇಕಾಗುತ್ತೆ. ಈ ರೀತಿ 6 ವಾರಗಳ ಕಾಲ ನಾವು ಕೊನೆ ಇನ್ನೊಂದು 2 ವಾರ ಇದೆಯೇ ಅನ್ನೋ ಸಮಯದಲ್ಲಿ ನಾವು ಪೋಷಕಾಂಶಗಳನ್ನು ಕೊಡೋದನ್ನು ನಿಲ್ಲಿಸಬೇಕಾಗುತ್ತೆ. ಇನ್ನೊಂದು 2 ವಾರಕ್ಕೆ ನಾವು ಕಟಾವು ನಿಲ್ಲಿಸ್ತೀವಿ ಅನ್ನೋ ಸಮಯದಲ್ಲಿ ಪೋಷಕಾಂಶಗಳನ್ನ ಕೊಡೋದನ್ನು ನಿಲ್ಲಿಸಬೇಕಾಗುತ್ತೆ. ಇದ್ರ ಜೊತೆಗೆ ಪೋಷಕಾಂಶಗಳಲ್ಲಿ ಮತ್ತೊಂದು ಅಂತಂದ್ರೆ ಇವು ಪ್ರಮುಖ ಪೋಷಕಾಂಶಗಳು. ಲಘು ಪೋಷಕಾಂಶಗಳನ್ನು ಸಹ ಈ ಕುಂಬಳ ಜಾತಿ ಬೆಳೆಗಳಿಗೆ ಬಹಳ ಮುಖ್ಯ. ಅದರಲ್ಲೂ ನಾವು ಹೇಳಿದಾಗೆ ಸತು ಇರ್ಬೋದು, ಅಥವಾ ಕಬ್ಬಿಣದ ಅಂಶ ಇರ್ಬೋದು, ಅಥವಾ ಬೋರಾನ್ ಅಂಶ ಇರ್ಬೋದು, ಅಥವಾ ಮ್ಯಾಂಗನೀಸ್ ಇರ್ಬೋದು. ಈ ರೀತಿ ಲಘು ಪೋಷಕಾಂಶಗಳ ಪಾತ್ರನೂ ಬಹಳ ಮುಖ್ಯ, ಅಥವಾ ಉತ್ಪಾದನೆಗೆ ಬಹಳ ಮುಖ್ಯ. ಹಾಗಾಗಿ ಈ ಲಘು ಪೋಷಕಾಂಶಗಳಲ್ಲಿ ಅದರಲ್ಲೂ ಬೋರಾನಿನ ಪಾತ್ರ ಬಹಳ ಮುಖ್ಯ ಕುಂಬಳ ಜಾತಿಯಲ್ಲಿ. ಯಾಕಂತೇಳಿದ್ರೆ ಈ ಬೋರಾನ್ ಪಾತ್ರ ಯಾವ ರೀತಿ ಅಂತ ಹೇಳಿದ್ರೆ, ಹೂವು ಆಗಿರೋ ಹಂತದಲ್ಲಿ ಅಥವಾ ಹೂ ಹಂತದಲ್ಲಿ ಹೂವಿಂದ ಪರಾಗಸ್ಪರ್ಶ ಆಗಿ ಕಾಯಿ ಈಚು ಕಟ್ಟುವ ಹಂತದಲ್ಲಿ ಈ ಬೋರಾನ್ ಪ್ರಾಮುಖ್ಯತೆ. ಈಗ ಉದಾಹರಣೆ ಹೇಳಿದ್ರೆ ಪರಾಗಸ್ಪರ್ಶ, ಪರಾಗ ರೇಣು ಅಂತ ಏನು ಹೇಳ್ತೀವಿ, ಅವು ಮೊಳಕೆ ಆಗೋದಕ್ಕೆ ಈ ಬೋರಾನ್ ಅತಿ ಅವಶ್ಯಕತೆ. ಏನಾದ್ರು ಬೋರಾನ್ ಗಿಡದಲ್ಲಿ ನಾವು ಕೊರತೆಯನ್ನು ಕಂಡಾಗ ಇವು ಮೊಳಕೆ ಆಗೋದಿಲ್ಲ. ಪರಾಗಸ್ಪರ್ಶ ಆಗಿದ್ರೂ ಸಹ ಹೂವು ಅಥವಾ ನಾವು ಈಚು ಕಟ್ಟದಂಗೆ ಅದು ಉದುರೋಗುವಂಥದ್ದು ಹೆಚ್ಚಿಗೆ ನಾವು ನೋಡ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಈ ರೀತಿ ಇರೋದನ್ನು ನಾವು ನೇರವಾಗಿ ಮಣ್ಣಲ್ಲಿ ಕೊಡೋದು ಅಥವಾ ಡ್ರಿಪ್ಪಲ್ಲಿ ಕೊಡೋದು ಬಹಳ ಕಷ್ಟ ಅಂತ ಹೇಳ್ಬಿಟ್ಟು ನಮ್ಮ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ IIHR ಬೆಂಗಳೂರು ಇವರು ಒಂದು ಲಘು ಪೋಷಕಾಂಶಗಳ ಮಿಶ್ರಣವನ್ನು ತಯಾರು ಮಾಡಿದ್ದಾರೆ, ಸಂಶೋಧನೆ ಮಾಡಿ ತಯಾರು ಮಾಡಿದ್ದಾರೆ. ಅದು ತರಕಾರಿ ಸ್ಪೆಷಲ್ ಅಂತ, ಎಲ್ಲ ತರಕಾರಿ ಬೆಳೆಗಳಿಗೆ, ನೀವೇನು ಟೊಮೊಟೊಯಿಂದ ಹಿಡಿದು ಬದನೆಯಿಂದ ಹಿಡಿದು ಮೆಣಸಿನ ಗಿಡದಿಂದ ಹಿಡಿದು ಎಲ್ಲ ತರಕಾರಿ ಬೆಳೆಗಳಿಗೆ, ಅದು ಮತ್ತು ಕುಂಬಳ ಜಾತಿ ಬೆಳೆಗಳಿಗೆ, ಬೀನ್ಸ್ಗೆ, ಈ ಥರ ಎಲ್ಲದಕ್ಕೂ ಈ ತರಕಾರಿ ಸ್ಪೆಷಲ್ನ ವಿವಿಧ ಪ್ರಮಾಣದಲ್ಲಿ ಸಿಂಪರಣೆ ಮಾಡೋದಕ್ಕೆ ಶಿಫಾರಸು ಮಾಡಿದ್ದಾರೆ. ಈ ಲಘು ಪೋಷಕಾಂಶಗಳ ಈ ತರಕಾರಿ ಸ್ಪೆಷಲ್ನ ಕುಂಬಳ ಜಾತಿಗೆ ಕೇವಲ 1 ಗ್ರಾಂ 1 ಲೀಟರ್ ನೀರಿಗೆ ಶಿಫಾರಸು ಮಾಡಿದ್ದಾರೆ. ಇದನ್ನು ನಾಟಿ ಮಾಡಿದ 15 ದಿವಸಗಳ ನಂತರ ಪ್ರಾರಂಭ ಮಾಡಿ ಪ್ರತಿ 15 ದಿವಸಕ್ಕೊಮ್ಮೆ ನೀವು ಸಿಂಪರಣೆ ಮಾಡ್ಬೋದು. ಈ ರೀತಿ ಸಿಂಪರಣೆ ಮಾಡಬೇಕಾದ್ರೆ ಇದರಲ್ಲಿ ವಿಶೇಷವಾಗಿ ಒಂದು ಸೂಚನೆ ಏನಂತ ಹೇಳಿದ್ರೆ, ಪ್ರತಿ 1 ಗ್ರಾಂ 1 ಲೀಟರ್ ನೀರಿಗೆ ಅಂತ ಹೇಳೋದಕ್ಕಿಂತ ಪ್ರತಿ 15 ಲೀಟರ್ ನೀರಿಗೆ 15 ಗ್ರಾಂ ಈ ಒಂದು ಲಘು ಪೋಷಕಾಂಶಗಳ ಮಿಶ್ರಣ ತರಕಾರಿ ಸ್ಪೆಷಲ್ ಮತ್ತು 1 ನಿಂಬೆಹಣ್ಣಿನ ರಸ, ಪೂರ್ತಿ 1 ನಿಂಬೆಹಣ್ಣಿನ ರಸ ಎಣ್ಣಬೇಕು ಆ ಒಂದು ದ್ರಾವಣಕ್ಕೆ. ಮತ್ತು 1 ರೂಪಾಯಿ 1 ಬೆಲೆಯ ಒಂದು ಶಾಂಪು ಪ್ಯಾಕೆಟ್ ರಸ, ಒಂದು ಶಾಂಪೂನು ಸಹ ಅದಕ್ಕೆ ಬೆರಕೆ ಮಾಡಬೇಕು. ಈ ನಿಂಬೆಹಣ್ಣು ಮತ್ತು ಈ ಶಾಂಪೂನ ಬೆರೆಸೋ ಉದ್ದೇಶ ಏನಂದರೆ, ನಿಂಬೆಹಣ್ಣನ್ನು ಬೆರೆಸಿದಾಗ ಲೋಹಗಳು ಬೇಗ ನೀರಿನಲ್ಲಿ ಕರಗಿ ಆ ಎಲೆಗಳು ಹೀರ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ಬಿಟ್ಟು. ಶಾಂಪು ಹಾಕೋದ್ರ ಉದ್ದೇಶ ಏನಂದರೆ, ನಾವು ಸಿಂಪರಣೆ ಮಾಡಿದಾಗ ಬೇಗ ಎಲೆಗಳಿಗೆ ಅಂಟಿಕೊಂಡು ಜಾರಿ ಹೋಗದಾಗೆ ಹನಿಗಳು ಎಲೆಗೆ ಅಂಟಿಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಒಂದು ಶಾಂಪೂನ ಹಾಕೋ ಉದ್ದೇಶ ಅಷ್ಟೇ. ಹಾಗಾಗಿ ಈ ರೀತಿ ನಾವು 15 ದಿವಸಕ್ಕೊಮ್ಮೆ ಸಿಂಪರಣೆ ಮಾಡಿದಾಗ ಈ ತರಕಾರಿ ಸ್ಪೆಷಲ್ ಸಿಂಪರಣೆ ಮಾಡೋದ್ರಿಂದ ಮತ್ತೆ ನಮಗೆ 20% ಹೆಚ್ಚು ಇಳುವರಿ ಪಡೆಯೋದಕ್ಕೆ ಅವಕಾಶ ಇದೆ. ಎಷ್ಟು ಸಾರಿ ನಾವು ಕೊಯ್ಲು ಮಾಡ್ಕೋಬಹುದು ಅಂತೀರ ಈ ಒಂದು ಹೀರೆಕಾಯಿನಲ್ಲಿ? ನಮ್ಮ ಇದರ ಪ್ರಕಾರ 20-25 ಕೊಯ್ಲು ಮಾಡ್ಬೋದು. ಇತ್ತೀಚಿನ ಹೈಬ್ರಿಡ್ ತಳಿಗಳು ಬಂದಿದ್ದಾವೆ, ಇವ 40 ಬಾರಿ ಕೊಯ್ಲು ಮಾಡೋದು, ಪ್ರತಿ ವಾರಕ್ಕೆ 2 ಬಾರಿ ಕೊಯ್ಲು ಮಾಡಿದ್ರೆ ಹೂ ಬರ್ತಾನೆ ಇರುತ್ತೆ, ಕಾಯಿನೂ ಬರ್ತಾನೆ ಇರತಕ್ಕಂಥದ್ದು. ಇನ್ನು ಹಾಗಲಕಾಯಿನಲ್ಲೂ ಇದೇ ರೀತಿ ಬೇಸಾಯನಾ ಅಲ್ಲೂ? ಖಂಡಿತವಾಗಿಯೂ ಹಾಗಲಕಾಯಿಲೂ ಅಷ್ಟೇ. ಈಗಾಗಲೇ ಹೇಳಿದಾಗೆ ಇದರಲ್ಲಿ ನಾವು ಪ್ರೋಟ್ರೇ ಮೆಥಡ್ ಅಲ್ಲಿ ಬಳಸೋದಾದ್ರೆ 800 ಗ್ರಾಂ ಬೀಜ ಬೇಕಾಗುತ್ತೆ. ಇದಕ್ಕೆ ಸರಾಸರಿ ಇದರಲ್ಲೂ ಸಹ 7,400 ಸಸಿಗಳು ಬೇಕಾಗ್ತದೆ. ಎಕರೆಗೆ ಪ್ರತಿ ಎಕರೆಗೆ 800 ಗ್ರಾಂ ಬೀಜ ಮತ್ತೆ 7,400 ಸಸಿಗಳು ಬೇಕಾಗ್ತಕ್ಕಂಥದ್ದು. ಅದೇ ರೀತಿ ಇದಕ್ಕೆ ಶಿಫಾರಸು ಮಾಡಿರೋ ಗೊಬ್ಬರ ಅಂತ ಹೇಳಿದ್ರೆ, ಇದೇ ಹನಿ ನೀರಾವರಿ ಮತ್ತೆ ರಸಾವರಿ ಪದ್ಧತಿಯಲ್ಲಿ ಮಾಡೋದಂತ ಇದು ಮಾಡಿದಾಗ 18 ಕೆಜಿ ಸಾರಜನಕ, 14 ಕೆಜಿ ರಂಜಕ ಮತ್ತೆ 18 ಕೆಜಿ ಪೊಟ್ಯಾಶ್ ಇದನ್ನ ಹಾಗಲಕಾಯಿ ಕೊಡಬೇಕಾಗುತ್ತೆ. ಇದರಲ್ಲೂ ಅಷ್ಟೇ 20 ಭಾಗ ನಾವು ನಾಟಿ ಹಂತದಲ್ಲಿ ಕೊಡಬೇಕಾಗುತ್ತೆ. ಇನ್ನು 80% ರಸಾವರಿ ಪದ್ಧತಿಯಲ್ಲಿ ನೀರಲ್ಲಿ ಏನು ಕರಗುವ ಗೊಬ್ಬರಗಳ ಮೂಲಕ ಕೊಡಬಹುದು. ಅದನ್ನ 14 ಕೆಜಿ ಸಾರಜನಕ ರಂಜಕ ಪೊಟ್ಯಾಶ್ನ ನಾವು ಇನ್ನು 80% ಈ ಒಂದು ವಿವಿಧ ಹಂತದಲ್ಲಿ ಅಂದ್ರೆ ನಾವೇನು ಬೆಳವಣಿಗೆ ಅಂತ ಹೇಳಿರ್ತೀವಿ ಆ ಹಂತದಲ್ಲಿ ಒಂದು ಯೂರಿಯಾ 1 ಕೆಜಿ ಮತ್ತೆ 19-19 2 ಕೆಜಿ ಮತ್ತೆ 1 ಕೆಜಿ ಮಾನೋ ಅಮೋನಿಯಂ ಫಾಸ್ಫೇಟ್ ಇದನ್ನ ಇನ್ನು 4 ವಾರ ಕೊಡಬೇಕಾಗುತ್ತೆ. ತದನಂತರ ಹೂವು ಮತ್ತು ಕಾಯಿ ಕಚ್ಚೋ ಹಂತದಲ್ಲಿ 3 ವಾರ ಮತ್ತೆ ಅದನ್ನು ಬರೀ 19 ಮತ್ತು ಸಲ್ಫೇಟ್ ಆಫ್ ಪೊಟ್ಯಾಶ್ 3 ಕೆಜಿ ಮತ್ತು 2 ಕೆಜಿ ಸಮ ಪ್ರಮಾಣದಲ್ಲಿ ಕೊಡ್ತಾ ಹೋದ 3 ವಾರಗಳ ಕಾಲ ಕೊಡೋದು ಉತ್ತಮ ಅಂತೇಳಿ ಹೇಳ್ಬೋದು. ಮತ್ತು ಕಾಯಿ ಕಟಾವು ಆಗೋಕ್ಕೆ ಒಂದು ಕೊನೆಯ ಹಂತದಲ್ಲಿ 2 ವಾರಕ್ಕೆ ಮುಂಚೆ ನಾವು ಇದನ್ನು ನಿಲ್ಲಿಸಿದ್ರೆ ಸಾಕಾಗುತ್ತೆ. ಇದು ಮುಖ್ಯವಾಗಿ ಹಾಗಲಕಾಯಿ ಬಗ್ಗೆ ಆಯಿತು. ಹೌದು, ಇನ್ನು ಸೋರೆಕಾಯಿಗೆ ಬಂದರೆ ಅಲ್ಲಿ ಏನು ಕ್ರಮ ಅನುಸರಿಸಬೇಕಾಗತ್ತೆ ಅಂತೀರಿ? ಸೋರೆಕಾಯಿಗೂ ಇದೇ ಥರನೇ. ಸೋರೆಕಾಯಿ ಸ್ವಲ್ಪ ವಿವಿಧ ಹಂತಗಳಿದ್ದಾವೆ, ಕಾಲ ಇದೆ. ಅದರಲ್ಲಿ ಜೂನ್ ಜುಲೈಲಿ ಒಂದು ಹಂತ ನಾಟಿ ಮಾಡ್ಬೋದು, ಮತ್ತು ಅಕ್ಟೋಬರ್ ನವೆಂಬರಲ್ಲಿ ಸಹ ಈ ಸೋರೆಕಾಯಿನ ನಾಟಿ ಮಾಡ್ಬೋದು, ಮತ್ತು ಫೆಬ್ರವರಿ ಮಾರ್ಚಲ್ಲಿ ಸಹ ಈ ಸೋರೆಕಾಯಿನ ನಾಟಿ ಮಾಡ್ಬೋದು. ಹೌದು, 3 ಕಾಲದಲ್ಲೂ ಮಾಡ್ಕೋಬೋದು. ಇದು ಅಷ್ಟೇ, 155 ಗ್ರಾಮ್ ಒಂದು ಪ್ರತಿ ಎಕರೆಗೆ ಬೀಜ ಬೇಕಾಗಬಹುದು. ನಾವು ಏನು ಸಸಿಗಳನ್ನು ಪ್ರೋಟ್ರೇನಲ್ಲಿ ನಾವು ಬೆಳೆಸಿ ಉತ್ಪಾದನೆ ಮಾಡಿ ಸಸಿ ನಾಟಿ ಮಾಡೋದಕ್ಕೆ ಬಳಸೋದಾದ್ರೆ 155 ಗ್ರಾಮ್ ಬೇಕಾಗುತ್ತೆ. ಒಂದು ಎಕರೆಗೆ 2200 ಸಸಿಗಳು ಬೇಕಾಗ್ತದೆ. ಬಹಳ ಕಡಿಮೆ, ಯಾಕಂದ್ರೆ ಅಂತರ ಇದರ ಅಂತರ ಎಷ್ಟಿದೆ ಅಂತ ಹೇಳಿದ್ರೆ ಹರಡ್ಕೊಂಡು ಬೆಳೆಯುವಂತ ಬೆಳೆ ಇದು. ಹೌದು, ಸೋರೆಕಾಯಿ ಆಲ್ಮೋಸ್ಟ್ ನಮ್ಗೆ ಹೇಳ್ಬೇಕಂದ್ರೆ 6 ಅಡಿ 3 ಅಡಿ ಅಷ್ಟು ಅಂತರದಲ್ಲಿ, ಸಾಲಿನಿಂದ ಸಾಲಿಗೆ 6 ಅಡಿ, ಸಾಲಿಂದ ಸಾಲಿಗೆ 6 ಅಡಿ, ಸಸಿಯಿಂದ ಸಸಿಗೆ 3 ಅಡಿ ಹರಡ್ಕೊಂಡು ಬೆಳೆಯುವಂಥದ್ದು. ಯಾಕಂದ್ರೆ ಇದು ಕಾಯಿಗಳು ಕೂಡ ತೂಕ ಇರ್ತವೆ. ಹೌದು ಹೌದು, ನಾವು ಈ ಚಪ್ರ ಪದ್ಧತಿಯಲ್ಲಿ ಬೆಳೆಯಕ್ಕಾಗಲ್ಲ. ಹೌದು, ಬಟ್ ಇದರಲ್ಲೂ ಅಷ್ಟೇ, ನಾವು ಈಗಾಗಲೇ ಹೇಳಿದಾಗೆ ನಾವು ಏರು ಮಾಡಿಗಳನ್ನು ಮಾಡಿ ಮಲ್ಚಿಂಗ್ ಮಾಡಿ ಹನ್ನೀರಾವರಿ ಅಳವಡಿಸಿ ಮತ್ತೆ ಮಲ್ಚಿಂಗ್ ನಾವು ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ಅಂತರ ಹೆಚ್ಚಿಗೆ ಹೆಂಗ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಏನು ಒಂದು ಏರು ಮಡಿಯಿಂದ ಇನ್ನೊಂದು ಏರು ಮಡಿಗೆ, ಒಂದು ಬೆಡ್ಡಿಯಿಂದ ಒಂದು ಬೆಡ್ಡಿಗೆ 2 ಅಡಿಯಷ್ಟು ಜಾಗ ಬಿಡಬೇಕಾಗುತ್ತೆ. ಆ ಒಂದು ಅಂತರನ ಕಾಪಾಡ್ಕೋಬೇಕಾದ್ರೆ ಸ್ವಲ್ಪ ಮಧ್ಯದಲ್ಲಿ ಜಾಗ ಜಾಸ್ತಿ ಬಿಡಬೇಕಾಗುತ್ತೆ. ಇದ್ರ ಬಿಟ್ಟುಕೊಂಡು ಸೋರೆಕಾಯಿಗೆ ಆದಷ್ಟು ಚಪ್ರದ ಒಂದು ಪದ್ಧತಿಯಲ್ಲಿ ಬಹಳ ಸೂಕ್ತ ಇದು. ಇಳುವರಿಯನ್ನ ನಾವು ಹೇಳೋದಾದ್ರೆ, ನಾವು ಹೀರೆಕಾಯಲ್ಲಿ ಹೇಳೋದಾದ್ರೆ 1 ಎಕರೆಗೆ ಸಾಮಾನ್ಯ ಪದ್ಧತಿಯಲ್ಲಿ ಮಾಡೋದಾದ್ರೆ 4-6 ಟನ್ ಸಾಮಾನ್ಯ ಪದ್ಧತಿಯಲ್ಲಿ, ನಮ್ಮ ರೈತರ ಪದ್ಧತಿಯಲ್ಲಿ ಮಾಡಿದ್ರೆ 4-6 ಟನ್ ಬರ್ತಕ್ಕಂಥದ್ದು. ಸ್ವಲ್ಪ ನಾವು ಈ ನಿಖರ ಬೇಸಾಯ ಪದ್ಧತಿ ಅಥವಾ ಆಧುನಿಕ ಬೇಸಾಯ ಪದ್ಧತಿಗಳನ್ನು ಅಳವಡಿಕೆ ಮಾಡ್ಕೊಂಡು ಮಾಡಿದ್ದಾದ್ರೆ ಕನಿಷ್ಠ ಅಂತ ಹೇಳಿದ್ರೆ 15-18 ಟನ್. ಈವನ್ ಹೈಬ್ರಿಡ್ ತಳಿಗಳು, ಖಾಸಗಿ ಕಂಪನಿ ತಳಿಗಳು ಇವತ್ತು 20-25 ಟನ್ ಕೊಡುವಂಥ ತಳಿಗಳನ್ನು ಸಹ ನಾವು ನೋಡಿದ್ದೀವಿ. ಆ ರೀತಿಯಾಗಿ ಒಳ್ಳೆ ಇಳುವರಿಯನ್ನು ಸಹ ಪಡೆದು ಒಳ್ಳೆ ಆದಾಯನೂ ಸಹ ಬರ್ತಕ್ಕಂಥದ್ದು. ರೈತ ಬಾಂಧವರೇ, ತಮಗೆ ಈ ಕುಂಬಳ ಜಾತಿಯ ತರಕಾರಿ ಬೆಳೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಬಿ ಜಿ ಹನುಮಂತರಾಯ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9886118815. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9886118815. ತುಂಬ ಸಂತೋಷ ಡಾಕ್ಟರ್ ಹನುಮಂತರಾಯ್ ಅವರೇ, ತಾವಿದುವರೆಗೂ ಈ ಕುಂಬಳ ಜಾತಿಯ ತರಕಾರಿ ಬೆಳೆಗಳ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕುಂಬಳ ಜಾತಿಯ ತರಕಾರಿ ಬೆಳೆಗಳ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಜಿ ಹನುಮಂತರಾಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಆಂಟಿ, ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ಲಿ ಮಾಡಿಸ್ಬೇಕು ಕಾರ್ಡು? ಹೌದು ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ ಆಂಟಿ? ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಎಆರ್ಕೆ